ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೇಳಿ ಭತ್ತ ಚಿತ್ತ ಕಾರ್ಯಕ್ರಮ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೆಳಗರೆ, ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ಹೇಗಿದೆ, ಹಾಗೆ ಭತ್ತ ಬೆಳೆಯೋ ರೈತರು ಹೇಗೆ ಸಾಗ್ಬೇಕನ್ನೋದ್ರ ಬಗ್ಗೆ ಇವತ್ತು ಮಾತನಾಡುತ್ತಿದ್ದಾರೆ ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೆ ಸಸ್ಯ ರೋಗಶಾಸ್ತ್ರಜ್ಞರು ಆಗಿರುವ ಡಾಕ್ಟರ್ ಜೆ ಎನ್ ಹೊಸಗೌಡರ್ ಅವರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ವಿಚಾರದ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ. ಭತ್ತ ಒಂದು ಸಾಂಪ್ರದಾಯಿಕ ಬೆಳೆಯಾಗಿದೆ ಕೊಡಗು ಜಿಲ್ಲೆಯಲ್ಲಿ. ಈ ಬೆಳೆ ಒಂದು ಪ್ರಮುಖ ಕೃಷಿ ಬೆಳೆ ಕೂಡ ಆಗಿದೆ. ಹೌದು, ನಮ್ಮ ರೈತರು ಆಹಾರಕ್ಕಾಗಿ ಬೆಳೀತಾ ಇದ್ರು. ಕಾಫಿ ಬೆಳೆ ಇರಬಹುದು, ನಂತರ ಕಾಳು ಮೆಣಸು ಇರಬಹುದು, ಅದು ಬಂದ ನಂತರ ಈ ಬೆಳೆಯ ಪ್ರಾಮುಖ್ಯತೆ ಸ್ವಲ್ಪ ಕಳ್ಕೊಂಡಿದೆ. ಮೊದಲು ನಮ್ಮ ಕೊಡಗು ಜಿಲ್ಲೆಯಲ್ಲಿ 35,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ರು. ಇವಾಗ ಬೇರೆ ಬೇರೆ ನ್ಯೂನತೆಗಳಿಂದ ಈ ಭತ್ತದ ಬೆಳೆ ಬೆಳೆಯುವುದು ಕಡಿಮೆ ಆಗಿದೆ ಈ ಒಂದು ಕೊಡಗು ಜಿಲ್ಲೆಯಲ್ಲಿ. ಯಾಕಂದ್ರೆ ತಮಗೆ ಗೊತ್ತಿದ್ದ ಹಾಗೆ ಒಂದು ಕಾರ್ಮಿಕರ ಸಮಸ್ಯೆ ಇರಬಹುದು, ಮತ್ತೆ ಭತ್ತದ ಬೆಳೆಗೆ ಸಿಗುವಂತ ಬೆಲೆ ಇರಬಹುದು, ಮತ್ತೆ ಕಣ್ಣಿಗೆ ಕಾಣದಂತ ಸೂಕ್ಷ್ಮಾಣುಗಳಿಂದ ಆಗುವಂತ ಭತ್ತದ ಬೆಳೆ ಬರುವಂತ ರೋಗಾಣುಗಳಿರಬಹುದು, ಮತ್ತು ಪಕ್ಷಿಗಳ ಕಾಟ ಇರಬಹುದು, ಮತ್ತು ಹಂದಿಗಳ ಕಾಟ ಇರಬಹುದು, ಅದೇ ತರನಾಗಿ ಆನೆ ಕಾಟ ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಆ ಒಂದು ಕಾರಣಗಳಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭತ್ತ ಬೆಳೆಯುವುದು ಕಡಿಮೆ ಆಗ್ತಾ ಇದೆ ಸರ್, ವರ್ಷದಿಂದ ವರ್ಷಕ್ಕೆ. ಮತ್ತ ರೈತರಿಗೆ ಇದು ಒಂದು ಲಾಭದಾಯಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಗಿದ್ದರಿಂದ ತಮಗೆ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೀತಾ ಇದಾರೆ. ಮತ್ತೆ ಏನಾದರೂ ಒಂದಿಷ್ಟು ರೈತರಲ್ಲಿ ಹಸುಗಳಿದ್ರೆ ಆ ಒಂದು ಹಸುಗಳಿಗೆ ಆಹಾರ ಸಿಗಲಿಕ್ಕೆ ಒಂದು ಭತ್ತದ ಹುಲ್ಲನ್ನ ಉಪಯೋಗ ಮಾಡಲಿಕ್ಕೆ ಬೆಳೀತಾ ಇದಾರೆ. ಇದು ಭತ್ತದ ಬೆಳೆಗೆ ಒಂದಷ್ಟು ಬೆಳೆ ಪರಿಬಿಡಿ ಅಂತ ಹೇಳ್ಬಹುದು. ಒಟ್ಟು ಈಗ ಕೊಡಗು ಜಿಲ್ಲೆಯಲ್ಲಿ ಹಾಲಿ ಎಷ್ಟು ಪ್ರದೇಶದಲ್ಲಿ ಇರಬಹುದು ಭತ್ತದ ಬೆಳೆ? ಭತ್ತದ ಬೆಳೆ ಇವಾಗ ಕೊಡಗು ಜಿಲ್ಲೆಯಲ್ಲಿ ಅಂದಾಜು ಪ್ರಕಾರ ಒಂದು 25,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಅಂತ ನಮ್ಮ ಕೃಷಿ ಇಲಾಖೆ ಮುಖಾಂತರ ಒಂದು ಸರ್ವೆ ಮಾಡಿದಾಗ ತಿಳಿದು ಬಂದಿದೆ. ಮೊದಲ ಇದು ಒಂದು 35,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ರು ಅಂತ ಒಂದು ದಾಖಲಾತಿ ಇದ್ದೇವೆ. ಹಂಗಾಗಿ ಈಗ ಬೇರೆ ಬೇರೆ ಕಾರಣಗಳಿಂದ ಈ ಒಂದು 10,000 ಹೆಕ್ಟರ್ ಪ್ರದೇಶದಷ್ಟು ನಮಗೆ ಭತ್ತದ ಬೆಳೆ ಪಾಳು ಭೂಮಿಯಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಏನೋ ಯಾವ್ದೇ ತರದಂತೆ ಬೆಳೆ ಬೆಳೀತಾ ಇಲ್ಲ ಭತ್ತದ ಗದ್ದೆಯಲ್ಲಿ, ಅಥವಾ ಬೇರೆ ಬೇರೆ ಬೆಳೆಯಾಗಿ ಬೆಳೀತಾ ಇದಾರೆ. ಅಡಿಕೆ ಇರಬಹುದು, ಮತ್ತು ಕಾಫಿ ತೋಟನು ಕೂಡ ಮಾಡ್ತಾ ಇದಾರೆ ಒಂದಿಷ್ಟು ಎತ್ತರ ಪ್ರದೇಶದಲ್ಲಿ, ಅದು ಕೂಡ ಕನ್ವರ್ಟ್ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರವನ್ನ ಇವಾಗ ಬೇರೆ ಭತ್ತದ ಗದ್ದೆ ಇದ್ದಂತವನ್ನ ಬೇರೆ ಬೆಳೆಗೆ ಪರಿವರ್ತಿಸ್ತಾ ಇದ್ದಾರೆ ಸರ್. ಹೇಗಿದೆ ಭತ್ತದ ಒಂದು ವೈವಿಧ್ಯತೆ ವಿಶೇಷತೆ ಕೊಡಗು ಜಿಲ್ಲೆಯಲ್ಲಿ? ಭತ್ತದ ಬೆಳೆನ ಪ್ರಮುಖ ಬೆಳೆಯಾಗಿತ್ತು, ಯಾಕಂತಂದ್ರೆ ಬಹಳಷ್ಟು ಮಳೆ ಬೀಳುವಂತ ಪ್ರದೇಶ. ಭತ್ತವನ್ನ ಬಿಟ್ರೆ ಮತ್ತೆ ಬೇರೆ ಬೆಳೆಗಳು ಸೂಕ್ತವಾಗಲಾರದಂತ ಪ್ರದೇಶ. ಯಾಕಂತಂದ್ರೆ ನಮಗೆ ಜೂನ್ ಇಂದ ಹಿಡ್ಕೊಂಡು ಅಕ್ಟೋಬರ್ ವರೆಗೆ ಬಹಳಷ್ಟು ಮಳೆ ಬೀಳುವಂತ ಪ್ರದೇಶ ಆಗಿದ್ರಿಂದ ಬೇರೆ ನಮ್ಮ ಕೃಷಿ ಬೆಳೆಗಳು ಆ ಭಾಗದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗ್ತಿರಲಿಲ್ಲ. ಭತ್ತದ ಒಂದೇ ಬೆಳೆ ವಾತಾವರಣ ಅಷ್ಟೊಂದು ಮಳೆ ಬೀಳುವಂತ ಪ್ರದೇಶವಾಗಿದ್ರಿಂದ ಭತ್ತವನ್ನ ಬೆಳಿಲಿಕ್ಕೆ ಸೂಕ್ತವಾದಂತ ಪ್ರದೇಶವಾಗಿತ್ತು. ಯಾಕಂದ್ರೆ ಬಿದ್ದಂತ ನೀರಿಟ್ಕೊಂಡು ಭೂಮಿಯಲ್ಲಿ ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕೂಡ ಆವಾಗ ಅನುಕೂಲ ಆಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಭತ್ತದ ಗದ್ದೆಯಿಂದ ನೀರು ಹರ್ಕೊಂಡು ಹೋಗಿ ನಮ್ಮ ಕಾವೇರಿ ನದಿ ಮುಖಾಂತರ KRS ಡ್ಯಾಮ್ ಮುಖಾಂತರ ತಮಿಳುನಾಡಿಗೆ ಹೋಗುವಂತ ಒಂದು ಪರಿಕಲ್ಪನೆ ಆಗಿಬಿಟ್ಟಿದೆ. ಯಾಕಂತಂದ್ರೆ ಭತ್ತದ ಬೆಳೆ ಬೆಳಿಲ್ಲ ಅಂತಂದ್ರೆ ನಮ್ಮ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಭೂಮಿಯಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಬಹಳಷ್ಟು ಹುಲ್ಲುಗಳ ಜಾಸ್ತಿ ಬೆಳೆಯೋದ್ರಿಂದ ನೀರು ಜಾಸ್ತಿ ಭೂಮಿ ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ವೇಗವಾಗಿ ಹರ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಈಗ ನಾವು ಕರೆಕ್ಟ್ ಆಗಿ ಭತ್ತವನ್ನ ಬೆಳೆದಿದ್ದಾದ್ರೆ ಅಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಭತ್ತದ ಬೆಳೆಯಲ್ಲಿ ಎಷ್ಟೊಂದು ತಳಿಗಳು ಈಗಲೂ ಬಳಕೆ ಇದಾವೆ ಕೊಡಗು ಜಿಲ್ಲೆಯಲ್ಲಿ ಅಲ್ವಾ? ಕೊಡಗು ಜಿಲ್ಲೆಯಲ್ಲಿ ಸರ್ ನಾವು ಸುಧಾರಿತ ತಳಿಗಳಂತ ಹೇಳ್ತೀವಿ ಮತ್ತು ಸ್ಥಳೀಯ ತಳಿಗಳಂತೂ ಕೂಡ ನಾವು ವಿಂಗಡಣೆ ಮಾಡ್ಕೋತಾ ಇದೀವಿ. ಹೌದು, ಸ್ಥಳೀಯ ತಳಿಗಳಂದ್ರೆ ಅಲ್ಲೇ ರೈತರು ಮುಖಾಂತರ BKB ಇರಬಹುದು ಮತ್ತೆ ತರನಾದಂತ ಬೇರೆ ಬೇರೆ ತಳಿಗಳನ್ನ ಲೋಕಲ್ ರೈತರು ಕಂಡಿಡ್ಕೊಂಡು ತಮ್ಮ ಒಂದು ಪ್ರದೇಶಕ್ಕೆ ಅನುಕೂಲ ಆಗುವಂತ ತಳಿಗಳನ್ನ ಬೆಳೀತಾ ಇದ್ರು. ಬೆಳೆಯೋದ್ರಿಂದ ಅವು ಇಳುವರಿ ಪ್ರಮಾಣ ಕಡಿಮೆ ಇರುತ್ತೆ, ಆದ್ರೆ ಗುಣಮಟ್ಟ ಚೆನ್ನಾಗಿರುತ್ತಿತ್ತು. ಒಂದು ಊಟ ಮಾಡ್ಲಿಕ್ಕೆ ಒಳ್ಳೆಯ ಗುಣಮಟ್ಟದ ತಳಿಗಳಾಗಿದ್ದು ಲೋಕಲ್ ತಳಿಗಳು ಸ್ವಲ್ಪ ಬೆಂಕಿ ರೋಗಕ್ಕೆ ತುತ್ತಾಗುವಂತ ಒಂದು ಬಹಳಷ್ಟು ಸಾಧ್ಯತೆಗಳಿರ್ತವೆ. ಯಾಕಂತಂದ್ರೆ ಅವು ಲೋಕಲ್ ತಳಿಗಳು ಎತ್ತರವಾಗಿರ್ತವೆ ಮತ್ತೆ ಬೆಂಕಿ ರೋಗಕ್ಕೆ ತುತ್ತಾಗುವಂತ ಒಂದು ಲಕ್ಷಣಗಳು ಅದರಲ್ಲಿ ಕಂಡು ಬರ್ತಾ ಇದೆ ಮತ್ತು ಇಳುವರಿ ಕೂಡ ಕಡಿಮೆ ಇರ್ತವೆ. ಆದ್ರೆ ಗುಣಮಟ್ಟ ಚೆನ್ನಾಗಿರುತ್ತಂತೆ ಹೇಳ್ತಾರೆ, ಅದು ವೈಜ್ಞಾನಿಕವಾಗಿ ಕೂಡ ಕಂಡು ಬಂದಿದೆ. ಟೇಸ್ಟ್ ಆಗಿರುತ್ತೆ ಮತ್ತೆ ಊಟ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತವೆ. ಹಂಗಾಗಿ ಲೋಕಲ್ ತಳಿಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅವಾಗ. ಇವಾಗ ಏನಾಗಿದೆ ಅಂದ್ರೆ ಆ ತಳಿಗಳನ್ನ ಬೆಳೆದಿದ್ದಾದ್ರೆ ಸ್ವಲ್ಪ ಸಿಲಿಂಡರ್ ಇಂದ ಬರುವಂತ ರೋಗಾಣುಗಳು ಜಾಸ್ತಿ ಇರೋದ್ರಿಂದ ಬೆಂಕಿ ರೋಗ ಇರಬಹುದು, ಕಂದು ಚುಕ್ಕಿ ರೋಗ ಇರಬಹುದು, ಮತ್ತೆ ಕವಚ ಕೊಳೆ ರೋಗ ಇರಬಹುದು, ತೆನೆ ಕವಚ ಕೊಳೆ ರೋಗ ಇರಬಹುದು, ಹುಸಿ ಕಾಡಿಗೆ ಇರಬಹುದು, ಇಂತ ರೋಗಾಣುಗಳು ಜಾಸ್ತಿ ಆ ಭಾಗದಲ್ಲಿ ಬರ್ತವೆ. ಹಂಗಾಗಿ ಈ ಒಂದು ಸಿಲಿಂಡರ್ ರೋಗಗಳ ಹತೋಟಿ ಮಾಡ್ಲಿಕ್ಕೆ ನಾವು ಮೊದಲನೇದಾಗಿ ರೋಗನಿರೋಧಕ ತಳಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ ವೈಜ್ಞಾನಿಕವಾಗಿ. ಮತ್ತೆ ರೋಗದ ಸಹಿಷ್ಣುತೆ ಆ ಒಂದು ತಳಿಯಲ್ಲಿ ಇದ್ರೆ ಆ ಭಾಗದಲ್ಲಿ ಚಲೋ ತಳಿ ಅಂತ ನಾವು ಹೇಳ್ತೀವಿ ಸಂಶೋಧನಾ ಮುಖಾಂತರ. ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಬಹಳ ವರ್ಷಗಳಿಂದ ಭತ್ತದ ಬಗ್ಗೆ ಸಂಶೋಧನೆಗಳು ಜರುಗ್ತದವಲ್ವಾ? ಹೌದು ಸರ್, ಬಹಳಷ್ಟು ವರ್ಷಗಳಿಂದ ಅಂದ್ರೆ ಇದು ಅಖಿಲ ಭಾರತ ಭತ್ತದ ಸಂಶೋಧನಾ ಕೇಂದ್ರವಾಗಿ ಇರೋದ್ರಿಂದ ಆಲ್ ಇಂಡಿಯಾ ಕೋಆರ್ಡಿನೇಟ್ ರೈಸ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ನಮ್ಮ ಒಂದು ಪೊನ್ನಂಪೇಟೆ ಭಾಗದಲ್ಲಿ 30-35 ವರ್ಷದಿಂದ ನಡೀತಾ ಬಂದಿದೆ. ಇದು ದೇಶಾದ್ಯಂತ ಸಂಶೋಧನಾ ಕೇಂದ್ರವಾಗಿದ್ದರಿಂದ ಭತ್ತದಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಭತ್ತದ ಬೆಳೆಯ ಬಗ್ಗೆ ನಮ್ಮಲ್ಲಿ ಸಂಶೋಧನೆ ನಡೀತಾ ಇರುತ್ತೆ. ಪೊನ್ನಂಪೇಟೆ ಕೂಡ ಒಂದು ಬೆಂಕಿ ರೋಗಕ್ಕೆ ತುತ್ತಾಗುವಂತ ಪ್ರದೇಶ, ಆ ಭಾಗದಲ್ಲಿ ಬೆಂಕಿ ರೋಗ ಜಾಸ್ತಿ ಪ್ರಮಾಣ ಇರುತ್ತೆ. ಅಲ್ಲಿ ನಾವು ಬೇರೆ ಬೇರೆ ತಳಿಗಳನ್ನ ರೋಗದ ಪ್ರಮಾಣವನ್ನ ನೋಡಿಕೊಂಡು ಇಡೀ ದೇಶದ ಅಂತ ಇರಬಹುದು, ರಾಜ್ಯಾದ್ಯಂತ ಇರಬಹುದು, ಮತ್ತೆ ಪ್ರಪಂಚದಾದ್ಯಂತ ಇರಬಹುದು, ರೋಗದ ಪ್ರಮಾಣ ನೋಡಿಕೊಂಡು ಯಾವುದೇ ಒಂದು ಹೊಸ ತಳಿ ಬಿಡುಗಡೆ ಆಗಬೇಕಾದ್ರೆ ಆ ಭಾಗದಲ್ಲಿ ಅದು ಒಂದು ರೋಗ ಆ ತಳಿಯಲ್ಲಿ ಇದ್ರೆ ಅದ ಮುಂದೆ ತಳಿಯಾಗಿ ಅದನ್ನ ಬಿಡುಗಡೆ ಮಾಡ್ತಾರೆ ಸರ್. ಎಷ್ಟು ತಳಿಗಳನ್ನ ನಿಮ್ಮ ಪೊನ್ನಂಪೇಟೆಯ ಈ ಒಂದು ಕೇಂದ್ರದಲ್ಲಿ ಬೆಳೆಯಲಾಗ್ತಾ ಇದೆ, ಹಾಗೆ ಬೆಂಕಿ ರೋಗಕ್ಕೆ ನಿರೋಧಿಸುವ ಅಥವಾ ಬೆಂಕಿ ರೋಗವನ್ನ ಸಹಿಸಿಕೊಳ್ಳುವ ಎಷ್ಟು ತಳಿಗಳನ್ನ ಅಭಿವೃದ್ಧಿಪಡಿಸಿದಿರಿ? 1500 ಸಸ್ಯರೋಗಶಾಸ್ತ್ರದಲ್ಲಿ ನಾವು ಪ್ರತಿ ವರ್ಷ ರೋಗದ ಪ್ರಮಾಣವನ್ನ ಪ್ರಮಾಣೀಕರಿಸ್ತೇವೆ. ಅದೇ ತರನಾಗಿ ಒಂದು 350 ತಳಿಗಳಷ್ಟು ನಾವು ಪ್ರತಿ ವರ್ಷ ತಳಿ ಆಗಿ ಬಿಡುಗಡೆ ಆಗುವ ಮುಂಚೆ ಅದನ್ನ ನಾವು ಜಿನೋಟೈಪ್ಸ್ ಅಂತ ಹೇಳ್ತೀವಿ ಅಥವಾ ಕಲ್ಟಿವರ್ಸ್ ಅಂತ ಹೇಳ್ತಾರೆ ಅಥವಾ ಬೇರೆ ಬೇರೆ ರೇಸಸ್ ಅಂತ ಹೇಳ್ತಾರೆ, ಲ್ಯಾಂಡ್ ರೇಸಸ್ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ತಳಿ ಶಾಸ್ತ್ರಜ್ಞರು. ಹಂಗಾಗಿ ನಾವು ಪ್ರತಿ ವರ್ಷ ತಳಿ ಅಭಿವೃದ್ಧಿ ಶಾಸ್ತ್ರದಲ್ಲಿ ಕೂಡ 350 ಹೆಚ್ಚು ಅವರ ಇಳುವರಿ ಪ್ರಮಾಣ ಇರಬಹುದು, ಆ ಗಿಡದ ಎತ್ತರ ಇರಬಹುದು, ಕಂದುಗಳು ಎಷ್ಟು ಬಿಡುತ್ತೆ ಅನ್ನೋದು ಕೂಡ ನಾವು ಅಬ್ಸರ್ವೇಷನ್ ತಗೋತೀವಿ, ಮತ್ತೆ ಎಷ್ಟು ದಿನಗಳಲ್ಲಿ ಅದು ಬಿತ್ತನೆಯಿಂದ ಹಿಡ್ಕೊಂಡು ಕೊಯ್ಲು ಬರುವ ಟೈಮ್ ವರೆಗೂ ಕೂಡ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನದಲ್ಲಿ ಅದು ಇಳುವರಿ ಕೊಡುತ್ತೆ ಅಂತ ಕೂಡ ನಾವು ನಿರೀಕ್ಷಣೆ ಮಾಡ್ತೀವಿ ಸರ್. ಓಹೋ, ಈಗ ಪೊನ್ನಂಪೇಟೆಯ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 350 ತಳಿಗಳನ್ನ ಬೆಳೆಸಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದೀರಾ ಅಥವಾ ಎಷ್ಟು ಸಂಖ್ಯೆಯಲ್ಲಿ ಇದಾವೆ? ಇವಾಗ ನಮ್ಮಲ್ಲಿ ಒಂದು 70 ಹೆಚ್ಚು ತಳಿಗಳನ್ನು ಅದಾವೆ, ಚೆನ್ನಾಗಿ ಇಳುವರಿ ಬರುವಂತ ತಳಿಗಳು ಕೂಡ ಅದಾವೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತ ತಳಿಗಳನ್ನು ಕೂಡ ಕಂಪ್ಯಾರಿಸನ್ ಮಾಡಿಕೊಂಡು ಅದಕ್ಕೆ ಆಲ್ರೆಡಿ ಇರುವಂತ ತಳಿಗಳ ತನಕ ಏನಾದರೂ ಜಾಸ್ತಿ ಇಳುವರಿ ಕೊಡುವಂತ ಇರಬಹುದು ಅಥವಾ ಕಡಿಮೆ ಅವಧಿ ಇರಬಹುದು, ಎಲ್ಲ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಇರುವಂತ ತಳಿಗಳ ತನಕ ಜಾಸ್ತಿ ಏನಾದರೂ ಇಳುವರಿ ಕೊಡುತ್ತೆ ಅಂದ್ರೆ 10% ತನಕ ಹೆಚ್ಚಿಗೆ ಇಳುವರಿ ಕೊಡುತ್ತೆ ಅಂತಂದ್ರೆ ಅದನ್ನ ನಾವು ರೈತರಿಗೆ ಕ್ಷೇತ್ರ ಪಾಠಶಾಲೆ ಮುಖಾಂತರ ಮತ್ತೆ ಲಾರ್ಜ್ ಸ್ಕೇಲ್ ಡೆಮೋನ್ಸ್ಟ್ರೇಷನ್ ಮುಖಾಂತರ ರೈತರಿಗೆ ಪರಿಚಯಿಸ್ತೇವೆ ಸರ್. ರೈತರಿಗೆ ಅದರಿಂದ ಒಳ್ಳೆಯ ಒಂದು ಅಭಿಪ್ರಾಯ ಬಂದಾಗ ಎಲ್ಲಾ ರೈತರ ಅಭಿಪ್ರಾಯ ವಿಜ್ಞಾನಿಗಳ ಅಭಿಪ್ರಾಯ ತಿಳ್ಕೊಂಡು ಅದನ್ನ ನಾವು ತಳಿಯಾಗಿ ಬಿಡುಗಡೆ ಬಳಸ್ತೀವಿ ಸರ್. ಇಡೀ ಪ್ರಪಂಚದಲ್ಲಿ 1500 ತಳಿಗಳನ್ನ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ, ಭಾರತದಲ್ಲಿ 1350 ತಳಿಗಳ ಬಳಕೆ ಆಗ್ತಾ ಇದೆಯಲ್ವಾ? ಹೌದು. ಆಮೇಲೆ ಪೊನ್ನಂಪೇಟೆಯಲ್ಲಿ ಒಂದು 70 ತಳಿಗಳನ್ನ ಈ ಒಂದು ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ರಿ. ಈಗಾಗಲೇ ಪೊನ್ನಂಪೇಟೆಯ ಸಂಶೋಧನಾ ಕೇಂದ್ರದ ವತಿಯಿಂದ ಬೆಂಕಿ ರೋಗವನ್ನ ಸಹಿಸಿಕೊಳ್ಳುವ ಎಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದಿರಿ? ಸರ್, ನಮ್ಮಲ್ಲಿ ಇವಾಗ ಕಳೆದ ಒಂದು 5 ವರ್ಷದಲ್ಲಿ ಒಂದು 2 ತಳಿಗಳನ್ನ ಬಿಡುಗಡೆ ಮಾಡಿದಿವಿ. ಅದರಲ್ಲಿ KPR1 ಅಂತೇಳಿ, ಕರ್ನಾಟಕ ಪೊನ್ನಂಪೇಟೆ ರೈಸ್ 1 ಅಂತೇಳಿ, IET 2451 ಅಂತೇಳಿ ಒಂದು ಲಾಸ್ಟ್ 2 ಇಯರ್ಸ್ ಇಂದ ಅದನ್ನು ಕೂಡ ಪ್ರಯೋಗದಲ್ಲಿದೆ. ಅದು ಕೂಡ ಚೆನ್ನಾಗಿ ಬಂದಿದೆ. ಫಾರ್ಮ್ ಟ್ರಯಲ್ ಮಾಡಿದೀವಿ, ರೈತರ ಗದ್ದೆಯಲ್ಲಿ ಕೂಡ ಪ್ರತ್ಯಕ್ಷಗಳನ್ನು ಕೈಗೊಂಡಿದೀವಿ, ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲೂ ಕೂಡ ಅದನ್ನ ಗಮನಕ್ಕೆ ತಂದಿದೀವಿ, ಎಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ. ಮತ್ತು ಅದು ನಮ್ಮ ಆಲ್ರೆಡಿ ಇರುವಂತಹ ತುಂಗಾ ಭತ್ತಕ್ಕೆ ಒಂದು 10-15% ಇಳುವರಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ತುಂಗಾ ಭತ್ತಕ್ಕೆ ಆಲ್ಟರ್ನೇಟಿವ್ ಆಗಿ IET 2451 ಒಂದು ಕೂಡ ಇದು ಒಂದು ಒಳ್ಳೆ ತಳಿ ಇದೆ ಅಂತೇಳಿ ನಾವು ಕಂಡು ಹಿಡಿದೀವಿ ಸರ್. ಆದ್ರೆ ಬೇರೆ ಬೇರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ತಡೆ ಹಿಡಿಯಲಾಗಿದೆ. ಯಾಕಂದ್ರೆ ಅದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಕೂಡ ಅವ್ರದ್ದು ಅದೊಂದು ಇದು ಮಾಡಿದ್ದು, ಅದನ್ನ ನಮ್ಮಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ನಾವು ಕೂಡ ಅದನ್ನ ವೀಕ್ಷಣೆ ಮಾಡಿದಾಗ ನಮ್ಮಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಆಗಿದೆ. ತಾಂತ್ರಿಕ ಒಂದು ಮಾಹಿತಿ ಸ್ವಲ್ಪ ಕೊಳ್ಳಾರದಕ್ಕೆ ಅದು ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಅದು ಕೂಡ ಹೊರಗಡೆ ಬರಬಹುದು. ಈ ತಳಿ ನಮ್ಮ ತುಂಗಾ ವೆರೈಟಿಗೆ ಕಂಪೇರ್ ಮಾಡಿದ್ರೆ 10-15 ದಿನ ಬೇಗ ಬರುತ್ತೆ. ಅಂದ್ರೆ ನಮಗೆ ಇವಾಗ ಹವಾಮಾನದ ವೈಪರೀತ್ಯ ಇರೋದ್ರಿಂದ ನಮಗೆ ಇವಾಗ ಜೂನ್ ತಿಂಗಳ ಎಂಡಿಗೂ ಕೂಡ ಮಳೆ ಆಗಲಾರದಂತ ಕಂಡು ಬಂದಿದೆ. ಈಗ ಕಳೆದ ಒಂದು 5-6 ವರ್ಷದಿಂದ ಜುಲೈ ನಂತರ ಜಾಸ್ತಿ ಮಳೆ ಆಗೋದ್ರಿಂದ ಈ ಒಂದು ತಳಿ ಅನುಕೂಲವಾಗುತ್ತೆ ಸರ್ ರೈತರಿಗೆ. ಯಾಕಂತಂದ್ರೆ ಹವಾಮಾನದ ವೈಪರೀತ್ಯದಿಂದ ಮಳೆ ಸ್ವಲ್ಪ ಲೇಟ್ ಆಗಿ ಪ್ರಾರಂಭವಾಗುವುದರಿಂದ ಈ ಒಂದು ತಳಿಯನ್ನು ಉಪಯೋಗ ಮಾಡಿಕೊಳ್ಳುವುದರಿಂದ ರೈತರಿಗೆ ತುಂಗಾ ಭತ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಒಂದು ಭತ್ತವನ್ನು ನಾವು ಮುಂದಿನ ದಿನಗಳಲ್ಲಿ ಹೇಳಬಹುದು ಸರ್. ಯಾಕಂತಂದ್ರೆ ತಮಗೂ ಕೂಡ ಗೊತ್ತು, ನಮಗೆ ಚಳಿಗಾಲದಲ್ಲಿ ಬಹಳಷ್ಟು ಚಳಿ ಬಿಡೋದ್ರಿಂದ ತುಂಗಾ ವೆರೈಟಿಯನ್ನ ನಾವು ಸ್ವಲ್ಪ ತಡವಾಗಿ ಬಿತ್ತನೆ ಮಾಡೋದ್ರಿಂದ ಮುಂದೆ ಅದು ಚಳಿಗಾಲಕ್ಕೆ ಏನಾದರೂ ಕೊಂಚಳ ಇದ್ರೆ ಅವಾಗ ಅದು ಇಳುವರಿಯಲ್ಲಿ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಆ ಉದ್ದೇಶಕ್ಕೆ ಇದೊಂದು ವೆರೈಟಿಯನ್ನ ತುಂಗಕ್ಕೆ ಆಲ್ಟರ್ನೇಟಿವ್ ಆಗಿ ಬೆಳೆದಿದ್ದೆ ಆದ್ರೆ ಒಳ್ಳೇದಾಗತ್ತೆ ಅಂತ ರೈತರಿಗೆ 15 ದಿನ ಬೇಗವಾಗಿ ಬರೋದ್ರಿಂದ ಈ ಒಂದು ವೆರೈಟಿಯನ್ನ ನಾವು ರೈತರಿಗೆ ಪರಿಚಯಿಸ್ತಾ ಇದೀವಿ ಸರ್. ಕಳೆದ 5 ವರ್ಷದಿಂದ ಅದು ಸತತ ಪ್ರಯತ್ನದಿಂದ ಅದನ್ನ ಯೂನಿವರ್ಸಿಟಿ ಮಟ್ಟದಲ್ಲಿ ಕೂಡ ಎಲ್ಲ ಒಂದು ಗಮನಕ್ಕೆ ಬಂದಿದೆ. ನಮ್ಮ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಸರಿನೇ. ಕೊಡಗಿನಲ್ಲಿ ಭತ್ತ ಬೆಳೆಯುವ ರೈತರಿಗೆ ತಾವು ಏನು ಸಲಹೆ ಕೊಡಬಲ್ಲರಿ? ಏನು ನ್ಯೂನತೆಗಳಾಗ್ತವೆ, ಏನು ಮಾಡಬೇಕು, ಒಳ್ಳೆ ಇಳುವರಿ ಬರಬೇಕು, ಭೂಮಿ ಚೆನ್ನಾಗಿರಬೇಕು, ಆಮೇಲೆ ಭತ್ತದ ಕೃಷಿ ಮುಂದುವರಿಬೇಕು ಅನ್ನೋ ಒಂದು ಸಂಗತಿಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ ಭತ್ತ ಒಳ್ಳೆ ಬೆಳೆನೆ, ಆದ್ರೆ ಒಂದು ಬೇರೆ ಬೆಳೆಯನ್ನ ಕಂಪೇರ್ ಮಾಡಿದಾಗ, ಕಾಫಿ ಮತ್ತು ಕಾಳುಮೆಣಸನ್ನ ಕಂಪೇರ್ ಮಾಡಿದಾಗ ಇದು ಒಂದು ಬಹಳಷ್ಟು ಲಾಭದಾಯಕವಲ್ಲ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಈ ಬೆಳೆಯನ್ನ ಬೆಳೆಯೋದ್ರಿಂದ ಲಾಭ ಇಲ್ಲ, ಖರ್ಚು ವೆಚ್ಚ ಜಾಸ್ತಿ, ಲಾಭದಾಯಕವಾದ ಬೆಳೆ ಇಲ್ಲ ಅಂತ ರೈತರಲ್ಲಿ ಕಂಡು ಬಂದಿದೆ. ಹಂಗಾಗಿ ಇವಾಗ ಸರ್ಕಾರ ಕೂಡ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ. 1800-1900 ಕೂಡ ತಗೊಂಡೋಗಿದೆ. ಆದ್ರೂ ದಿನದಿಂದ ದಿನಕ್ಕೆ ಕೂಲಿ ಕಾರ್ಮಿಕರ ವೇತನ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಹೌದು, ಮತ್ತು ಅಧಿಕ ಇಳುವರಿ ಆ ಭಾಗದಲ್ಲಿ ಆಗೋದಲ್ಲ ಸರ್. ಅಂದ್ರೆ ರೈತರಿಗೆ ಸ್ವಲ್ಪ ಅಲ್ಲಿ ಲಾಭದಾಯಕವಾಗಿ ಎಕರೆಗೆ ಬಹಳಷ್ಟು ಅಂದ್ರೆ ನಮ್ಗೆ 20 ಕ್ವಿಂಟಲ್ ವರೆಗೆ ಬೆಳಿಬಹುದು. ಚೆನ್ನಾಗಿ ಬೆಳೆದಿವ ಅಂದ್ರೆ ಬೇರೆ ಒಂದು ಕಮಾಂಡ್ ಏರಿಯಾದಲ್ಲಿ ಇರಬಹುದು ಅಥವಾ ಗ್ರಾಮ ಅಕ್ಕಪಕ್ಕದಲ್ಲಿ ಇರುವಂತಹ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅಲ್ಲಿ ಜಾಸ್ತಿ ಬೆಳೀತಾರೆ, ಅದು ಅವರಿಗೆ ಲಾಭದಾಯಕವಾಗುತ್ತೆ. ಆದ್ರೆ ಕೊಡಗು ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಇರುತ್ತೆ, ಅಷ್ಟೊಂದು ಇಳುವರಿ ನಮಗೆ ಕಂಡು ಬರೋದಿಲ್ಲ. ಹಂಗಾಗಿ ತಮ್ಮ ಉಪಜೀವನಕ್ಕಾಗಿ ಅಷ್ಟೇ ಬೆಳ್ಕೋತಾ ಇದ್ದಾರೆ, ಒಂದು ವಾಣಿಜ್ಯ ಬೆಳೆಯಾಗಿ ಬೆಳಿಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ. ಕಾರ್ಮಿಕರ ವೇತನ ಕೂಡ ಬೇರೆ ಜಿಲ್ಲೆಗಳಲ್ಲಿ ಕಂಪೇರ್ ಮಾಡಿದ್ರೆ ಕೊಡಗು ಜಿಲ್ಲೆ, ಮಂಗಳೂರು ಮತ್ತೆ ಆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಇವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮತ್ತೆ ಅವರೇ ಏನಾದರೂ ಸ್ವಂತ ಮನೆಯವರು ಕೆಲಸ ಮಾಡಿಕೊಂಡು ಮಾಡಿದ್ದೆ ಆದ್ರೆ ಸ್ವಲ್ಪ ಲಾಭ ಆಗುತ್ತೆ. ಆದ್ರೆ ಇವಾಗೆಲ್ಲ ರೈತರಿಗೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಭತ್ತ ಬೆಳೆಯೋದು ಕಷ್ಟ ಆಗಿದೆ ಅಂತ ರೈತರ ಒಂದು ಅಭಿಪ್ರಾಯ ಸರ್. ಪೊನ್ನಂಪೇಟೆಯ ಸಂಶೋಧನಾ ಕೇಂದ್ರದಲ್ಲಿ ತಾವು ಭತ್ತದ ತಳಿಗಳನ್ನು ಬೆಳೆಸಿ ಅಧ್ಯಯನ ಮಾಡ್ತಿರಲ್ಲ, ಅಲ್ಲಿ ಮಣ್ಣಿಗೆ ಸುಣ್ಣವನ್ನ ಹಾಕ್ತೀರ? ಸ್ವಲ್ಪ ಹಾಕ್ಬೇಕಾಗ ಸರ್, ಅಟ್ಲೀಸ್ಟ್ ಒಂದು 2 ವರ್ಷಕ್ಕೊಮ್ಮೆ ಸುಣ್ಣವನ್ನ ಹಾಕಿದ್ದೆ. ಆದ್ರೆ ಒಂದು ಮಣ್ಣಿನ ಕಡಿಮೆ ಇರುವಂತ ಪ್ರದೇಶದಲ್ಲಿ pH ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಸರ್. ಅದು ರಸಸಾರ ಎಲ್ಲೆಲ್ಲಿ ಕಡಿಮೆ ಇದೆಯೋ ಆ ಭಾಗದಲ್ಲಿ ಮಣ್ಣಿಗೆ ಸುಣ್ಣವನ್ನ ಹಾಕೊಂಡ್ರೆ ಅನುಕೂಲ ಆಗ್ತದೆ, ಬೆಳೆನೂ ಆರೋಗ್ಯಕರವಾಗಿ ಬರ್ತದೆ. ಸಾವಯವ ಗೊಬ್ಬರಗಳನ್ನ ತಪ್ಪದೆ ಹಾಕೊಳ್ಬೇಕು, ಲಘು ಪೋಷಕಾಂಶಗಳು ಎಲ್ಲೆಲ್ಲಿ ಕಡಿಮೆ ಇದಾವ ಅದನ್ನ ನೋಡಿ ಸರಿಪಡಿಸಬೇಕು ಅಲ್ವಾ? ಅದೇ ಸರ್, ಇವಾಗ ನಮ್ಮ ಕೊಡಗು ಭಾಗದಲ್ಲಿ ಸ್ವಲ್ಪ ಜಾನುವಾರುಗಳ ಪಾಲನೆ ಕಡಿಮೆ ಇದೆ, ಅದರ ಬದಲಾಗಿ ಹಸಿರೆಲೆ ಗೊಬ್ಬರ ಏನಾದ್ರೂ ಹಾಕೋಬಹುದು. ದಾಯಂಚ ಇರಬಹುದು ಅಥವಾ ಸನ್ಯಂಪ ಅಂತೇಳಿ ಸಿಗುತ್ತವಲ್ಲ, ಅವನ್ನ ಉಪಯೋಗ ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಮಾಡಿ ಗದ್ದೆಯನ್ನ ನೀಟಾಗಿ ಮಾಗಿ ಉಳುಮೆ ಮಾಡಿದ್ದೆ ಅಂದ್ರೆ ಸ್ವಲ್ಪ ಸೂರ್ಯನ ಕಿರಣಗಳಿಂದ ಏನಾದರೂ ಕೀಟಗಳ ಕೋಶ ಇರಬಹುದು, ರೋಗಾಣುಗಳ ಸಂಖ್ಯೆ ಇರಬಹುದು, ಮಣ್ಣಿನಲ್ಲಿದ್ದಂತ ರೋಗಾಣುಗಳು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಅವನ್ ಸಾಯುವಂತ ಒಂದು ಇದು ಆಗುತ್ತೆ. ಮತ್ತೆ ರೋಗದ ಪ್ರಮಾಣ ಇರಬಹುದು, ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಇದೊಂದು ಮಾಗಿ ಒಳಿಮೆ ಒಳ್ಳೇದು. ಆದ ನಂತರ ಏಪ್ರಿಲ್ ಮೇ ದಲ್ಲಿ ಏನಾದರೂ ಮಳೆ ಆಗಿದ್ರೆ ಅವಾಗ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಂಡ್ರೆ ಒಳ್ಳೇದು ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರೆ ತಂತಾನೆ ಅನೇಕ ಬೆಳೆಗಳು ಉತ್ತಮವಾಗಿ ಬರ್ತವೆ. ಹೌದು ಸರ್, ಮಣ್ಣಿನ ಫಲವತ್ತತೆ ನಾವು ಕಾಪಾಡಿಕೊಳ್ಳೋದು ಒಳ್ಳೇದು ಸರ್. ನಿಜ. ಇವಾಗಲೇ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗೋದು ಬಹಳಷ್ಟು ಕಷ್ಟ, ಮತ್ತು ಅದು ರೇಟು ಕೂಡ ಜಾಸ್ತಿ ಇದೆ ಸರ್. ಯಾಕಂದ್ರೆ ಒಂದು ಟನ್ನಿಗೆ 3,000 ಹೋಗಿದೆ. ಹೌದು, KPR 1 ಹೇಳಿದ್ರೆ ಕರ್ನಾಟಕ ಪೊನ್ನಂಪೇಟೆ ರೈಸ್ 1 ಅಂತ ಅನ್ಕೊಂಡು ಆ ತಳಿಯ ವಿಶೇಷತೆ ಬಗ್ಗೆ ಹೇಳ್ಬೋದಾ? ಏನು ನಮ್ಮ ಇತರೆ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಎಷ್ಟು ಅವಧಿಯ ತಳಿ ಮತ್ತು ಇಳುವರಿ ಹೇಗ್ ಸಿಗುತ್ತೆ, ಏನು ವಿಶೇಷತೆಗಳು? ಕರ್ನಾಟಕ ಪೊನ್ನಂಪೇಟೆ ರೈಸ್ ನಮ್ಮ ಒಂದು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಪೊನ್ನಂಪೇಟೆಯಿಂದ ಬಿಡುಗಡೆ ಆಗಿದ್ದು ಇದು 2015 ಬಿಡುಗಡೆ ಆಗಿದೆ ಸರ್. ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಈ ಒಂದು ತಳಿಯನ್ನ ನಾವು ಮೊದಲನೆಯದಾಗಿ ಭತ್ತದ ಬೆಂಕಿ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂತ ಅದೊಂದು ಕಂಡು ಬಂದಿದೆ. ಇದಲ್ಲದೆ ಅವಧಿ ಮಧ್ಯಮ ಅವಧಿ ಅಂತ ಹೇಳ್ತೀವಿ ನಾವು, 150 ದಿನವರೆಗೆ ಇದರ ಕಾಲಾವಧಿ. 150 ದಿನಕ್ಕೆ ಇದು ನಮಗೆ ಇಳುವರಿ ಕೊಡುತ್ತೆ. ಈ ಒಂದು ತಳಿ ಊಟ ಮಾಡಲಿಕ್ಕೆ ಕೂಡ ಯೋಗ್ಯವಾದಂತ ತಳಿ, ರೈತರಿಗೆ ಇದನ್ನ ಪ್ರಿಫರ್ ಮಾಡ್ತಾ ಇದಾರೆ. ಇದು ಮಧ್ಯಮ ದಪ್ಪ ಭತ್ತ ಇರೋದ್ರಿಂದ ಊಟಕ್ಕೂ ಕೂಡ ಅನುಕೂಲಕರವಾದಂತ ತಳಿ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಈ ತಳಿಯಿಂದ ನಮಗೆ ಒಳ್ಳೆ ಒಂದು ಲಕ್ಷಣಗಳು ಕಂಡು ಬಂದಿದೆ. ಪುರಿಗೇನಾದ್ರೂ ಬಳಕೆ ಮಾಡ್ಕೊಳ್ಬಹುದಾ? ಮಂಡಕ್ಕಿಗೆ ಯೂಸ್ ಮಾಡ್ಕೋಬಹುದು, ಆದ್ರೆ ಜನ ಬಹಳಷ್ಟು ಬೋಲ್ಡ್ ಚಿಪ್ಸ್ ಉಪಯೋಗ ಮಾಡ್ತಾರೆ. ತುಂಗಾ ಇರಬಹುದು, ಮತ್ತೆ ಬೇರೆ ಬೇರೆ ಇಂಟಾನ್ ಇರಬಹುದು, ಇವನ್ನ ಮಂಡಕ್ಕಿ ಜಾಸ್ತಿ ಯೂಸ್ ಮಾಡ್ತಾರೆ. ಈ KPR ಅನ್ನು ಮಾಡಬಹುದು, ಆದ್ರೆ ಅವರಿಗೆ ಅಷ್ಟೊಂದು ಇದು ಬರಲ್ಲ ಅಂತ ಹೇಳ್ತಾರೆ. ಹುಲ್ಲಿನ ಇಳುವರಿ ಹೇಗಿದೆ ಡಾಕ್ಟ್ರೆ? 20-21 ಪ್ರತಿ ಎಕರೆಗೆ ಕೊಡುತ್ತಂತೆ ನಮ್ಮ ಸಂಶೋಧನಾ ಪ್ರಕಾರ ಕಂಡು ಬಂದಿದೆ. ಹುಲ್ಲು 1 ಮೀಟರ್ ಎತ್ತರ ಇರುತ್ತೆ. ಇದು ಕೂಡ ಮಧ್ಯಮ ಕಾಲಾವಧಿ, ಮಧ್ಯಮ ಎತ್ತರ ಸರ್. ಬಹಳಷ್ಟು ಗಾಳಿ ಬಿಡುವಂತ ಪ್ರದೇಶದಲ್ಲಿ ಕೂಡ ಬೀಳುದಿಲ್ಲ ಸರ್, ಪೈರು ಬೀಳಲಾರದೆ ಒಂದು ಲಾಡ್ಜಿಂಗ್ ರೆಸಿಸ್ಟೆನ್ಸ್ ಈ ಒಂದು ತಳಿಯಲ್ಲಿ ಕೂಡ ಕಂಡು ಬರುತ್ತೆ. ಬಹಳಷ್ಟು ಎತ್ತರ ಬೆಳೆಯೋದಿಲ್ಲ, ಮೀಡಿಯಂ ಹೈಟ್ ಅಲ್ಲೇ ಬೆಳೆಯುತ್ತೆ, 100 ಸೆಂಟಿಮೀಟರ್ ಹೈಟ್ ಅಲ್ಲೇ ಬೆಳೆಯುತ್ತೆ. ಭತ್ತ ಕೊಡಗಿನ ಅನೇಕರ ಪ್ರಿಯವಾದ ಬೆಳೆ, ಹಾಗೆ ಆಹಾರದ ಬೆಳೆ. 3-4-5-6 ತಿಂಗಳಲ್ಲಿ ಭತ್ತ ಬೆಳೆದು ಕೈ ಸೇರುತ್ತೆ, ದಿನನಿತ್ಯ ಬಳಕೆಗೆ ಲಭ್ಯ ಆಗುತ್ತೆ, ದನಕರುಗಳಿಗೆ ಮೇವು, ಮತ್ತೆ ಜಮೀನಿಗೆ ಹಾಕಿದಾಗ ನೋಡ್ಲಿಕ್ಕೆ ಚಂದ ಕಾಣುತ್ತೆ, ಹಸಿರಾಗಿದ್ದಾಗ, ಸಣ್ಣದಿದ್ದಾಗ, ಹಾಗೆ ಕಾಳು ತುಂಬುವಾಗ, ಕಾಳು ಬಲ್ತಾಗ. ಕೊಡಗು ಜಿಲ್ಲೆಯಲ್ಲಿ ನೈಸರ್ಗಿಕವಾಗಿರುವಂತ ಭತ್ತದ ಬೆಳೆ ಒಂದು ಸೂಕ್ತ ಬೆಳೆ ಸರ್, ಬಿಟ್ರೆ ಬೇರೆ ಬೆಳೆ ಅಷ್ಟೊಂದು ಸೂಕ್ತವಾಗುವುದಿಲ್ಲ ಕೃಷಿ ಬೆಳೆಯಲ್ಲಿ. ನಿಜ, ಗೋವಿನ ಜೋಳ ಸ್ವಲ್ಪ ಕುಶಾಲನಗರದ ಭಾಗದಲ್ಲಿ ಹಾಕೊಳ್ತಾರೆ, ರಾಗಿ ಗೋವಿನ ಜೋಳ ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಆ ಭಾಗದಲ್ಲಿ, ಅಂತದರಲ್ಲೇ ಬೆಳೆಯಬಹುದು. ಆದ್ರೆ ಇವು ಕೊಡಗುದಲ್ಲಿ ಒಂದು ಭಾಗಮಂಡಲ ಏರಿಯಾ ಇರಬಹುದು, ಮಡಿಕೇರಿ ತಾಲೂಕು ಇರಬಹುದು, ವಿರಾಜಪೇಟೆ ತಾಲೂಕು ಇರಬಹುದು, ಮತ್ತು ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಕೃಷಿ ಬೆಳೆ ಅಂದ್ರೆ ಭತ್ತದ ಬೆಳೆ ಸರ್. ಹೌದು, ಬಿಟ್ರೆ ಮತ್ತೆ ಬೇರೆ ಬೆಳೆ ಬೆಳೆಯಕ ಸಾಧ್ಯವಿಲ್ಲ. ಭತ್ತದ ಗದ್ದೆಯಲ್ಲಿ ನೀರು ನಿಂತ್ಕೊಂಡು ಹೋಗುದ್ದೇ ಆದ್ರೆ ಯಾವ್ದೇ ತರನಾದಂತ ಟ್ರೆಡಿಷನಲ್ ಆಗಿ ಎಕ್ಸ್ಪೆಂಡಿಚರ್ ಬರಲ್ಲ ಸರ್. ಜಸ್ಟ್ ಒಂದು ಟೈಮ್ ಟೈಮ್ ಪ್ರಿಪರೇಷನ್ ಮಾಡಿಕೊಂಡು ಕ್ರಮಬದ್ಧವಾಗಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಆಲೋಚಿಸಿಕೊಂಡು ಬೆಳೆದಿದೆ ಆದ್ರೆ ಅಟ್ಲೀಸ್ಟ್ ಒಂದ್ ಎಕರೆಗೆ ಒಂದು 20 ಗಂಟೆಗಳಷ್ಟು ಇಳುವರಿ ಕೊಡುವಂತ ತಳಿಗಳು ಕೂಡ ಅದಾವೆ. ಪೊನ್ನಂಪೇಟೆಯ ಸಂಶೋಧನಾ ಕೇಂದ್ರದಲ್ಲಿ ನೀವು ಬರೀ ಮುಂಗಾರಿ ಹಂಗಾಮಿನಲ್ಲಿ ಮಾತ್ರ ಭತ್ತ ಬೆಳ್ಕೊಂತೀರಾ, ಹಿಂಗಾರಿಯಲ್ಲೂ ಸಾಗುವಳಿ ಮಾಡ್ತೀರಾ, ಹೇಗೆ? ಕೊಡಗು ಜಿಲ್ಲೆ ಮುಂಗಾರು ಬೆಳೆ ಅಷ್ಟೇ ಸರ್, ಯಾಕಂತಂದ್ರೆ ಇದೊಂದು ಮಣ್ಣಿನ ಗುಣಧರ್ಮ, ಬಹಳಷ್ಟು ಮಳೆ ಇದ್ರೂ ಕೂಡ ಹಿಡಿದಿಟ್ಟುಕೊಳ್ಳುತ್ತೆ, ಮತ್ತು ಬಹಳಷ್ಟು ಮಳೆ ಇಲ್ಲ ಅಂತಂದ್ರೆ ಒಂದ್ ತರನಾಗಿ ಬೇಗ ಒಣಗುವಂತ ಮಣ್ಣಿನ ಗುಣಧರ್ಮ ಇರೋದ್ರಿಂದ ಹಿಂಗಾರಿಯಲ್ಲಿ ನಮಗೆ ನೀರಿನ ಅನುಕೂಲತೆ ಬಹಳಷ್ಟು ಕಡಿಮೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ. ಹಂಗಾಗಿ ಹಿಂಗಾರಿ ರೈತರಿಗೆ ಅಲ್ಲಿ ಕೊಡಗು ಜಿಲ್ಲೆಯವರಿಗೆ ಅನುಕೂಲಕವಲ್ಲ. ಬಹಳಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಉಪಯೋಗ ಮಾಡಿಕೊಂಡು ಬೆಳೆಯಬೇಕಾಗುತ್ತದೆ, ಯಾಕಂದ್ರೆ ನೀರಾವರಿ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಅಂದ್ರೆ ಓನ್ಲಿ ಜಸ್ಟ್ ಪಾಂಡ್ಸ್ ಮತ್ತೆ ಬೋರ್ವೆಲ್ಸ್ ಕೂಡ ಉಪಯೋಗ ಮಾಡಿಕೊಂಡು ಅಲ್ಲಿ ಲಾಭದಾಯಕವಲ್ಲ ಸರ್. ಅಲ್ಲಿ ಹಿಂಗಾರಿಯಲ್ಲಿ ಬೆಳೀಲಿಕ್ಕೆ ಬಹಳಷ್ಟು ನೀರಿನ ಪ್ರಮಾಣ ಬೇಕಾಗುತ್ತದೆ, ಹಂಗಾಗಿ ಹಿಂಗಾರಿನಲ್ಲಿ ಯೋಗ್ಯವಲ್ಲ ಸರ್. ಓನ್ಲಿ ಮುಂಗಾರಿನಲ್ಲಿ ಬೆಂಕಿ ರೋಗ ಭತ್ತಕ್ಕೆ ಬಹು ಪ್ರಮುಖವಾಗಿ ಕಾಣಿಸುವ ಕಾಯಿಲೆ, ಹೇಗೆ ಸೂಕ್ಷ್ಮವಾಗಿ ಹೇಳಿ ಸಮಗ್ರವಾಗಿ ಅದನ್ನು ಹೇಗೆ ಹತೋಟಿಗೆ ತರಬಹುದು? ಔಷಧಿ ಅಲ್ದಲನೆ ಇತರೆ ಕ್ರಮಗಳು ಏನೇನಿದೆ? ಒಂದು ಅದನ್ನು ಸಹಿಸಿಕೊಳ್ಳುವ ತಳಿಯ ಆಯ್ಕೆ KPR 1 ಅಂತ ಹೇಳಿದ್ರೆ ಈ ರೀತಿಯ ತಳಿಗಳನ್ನ ಬಳಕೆ ಮಾಡಿಕೊಳ್ಳೋದು, ಹಾಗೆ ಮಣ್ಣಿನ ಫಲವತ್ತತೆಯನ್ನ ಚೆನ್ನಾಗಿಟ್ಕೊಂಡ್ರೆ ಆಗ್ಲೂ ರೋಗ ಅಷ್ಟಾಗಿ ಕಾಣಿಸಿಕೊಳ್ಳೋದಿಲ್ಲ, ಕಾಣಿಸಿಕೊಂಡ್ರು ಅಷ್ಟು ಹಾನಿ ಮಾಡೋದಿಲ್ಲ. ಉಳಿದಂತೆ ಭತ್ತದ ಬೆಂಕಿ ರೋಗ ಅನ್ನೋದು ಶಿಲೀಂಧ್ರದಿಂದ ಬರುವಂತ ರೋಗನು, ಇದು ಗಾಳಿ ಮುಖಾಂತರ ಕೂಡ ಹರಡುತ್ತೆ, ಬೀಜದ ಮುಖಾಂತರ ಕೂಡ ಹರಡುವಂತ ರೋಗನು ಇರೋದ್ರಿಂದ ಇದನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಸುಧಾರಿತ ಕ್ರಮಗಳನ್ನ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಯಾವುದೇ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಈ ಒಂದು ಶಿಲೀಂಧ್ರದ ಜೀವನ ಚಕ್ರವನ್ನ ಅಧ್ಯಯನ ಮಾಡಿಕೊಂಡು ಬೆಂಕಿ ರೋಗ ಬರುವಂತ ಜೀವಾಣು ಎದರ ಮುಖಾಂತರ ಹರಡುತ್ತೆ ನೋಡಿಕೊಂಡು ಮತ್ತೆ ಅದರ ಪ್ರೈಮರಿ ಸೋರ್ಸ್ ಆಫ್ ಇನಾಕುಲಮ್ ಅಂತ ಹೇಳ್ತೀವಿ ಅಥವಾ ಸೆಕೆಂಡರಿ ಸೋರ್ಸ್ ಆಫ್ ಇನಾಕುಲಮ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಅಧ್ಯಯನ ಮಾಡಿ ಅದು ಸಾಧ್ಯವಾದಷ್ಟು ಸಮಗ್ರ ಹತೋಟಿ ಮಾಡ್ಲಿಕ್ಕೆ ಅದಕ್ಕೆ ಬೀಜೋಪಚಾರ ಇರಬಹುದು ಮತ್ತು ಒಂದು ಸಿಂಪರಣೆ ಇರಬಹುದು ಹಂತ ಹಂತವಾಗಿ ಅದನ್ನ ಹೇಳ್ತೀವಿ. ಅದೇ ಮೊದಲನೇದಾಗಿ ಬಿತ್ತನೆ ಮಾಡುವ ಬೀಜೋಪಚಾರ ಅಂತ ಹೇಳ್ತೀವಲ್ಲ ಅದು ಬಹಳ ಮುಖ್ಯ, ಯಾಕಂತಂದ್ರೆ ರೋಗಾನು ಬೀಜದ ಮುಖಾಂತರ ಕೂಡ ಬರ್ತಾ ಇರೋದ್ರಿಂದ ಬೀಜೋಪಚಾರ ಮಾಡ್ಬೇಕು ಅಂತ ಹೇಳ್ತೀವಿ ಸರ್. ಹಂಗಾಗಿ ನಾವು ಬಿತ್ತನೆ ಮಾಡುವ ಬೀಜವನ್ನ ಆಯ್ಕೆ ಮಾಡಿಕೊಂಡು 24 ಗಂಟೆ ನೀರಲ್ಲಿ ನೆನೆಯಿಟ್ಟು ಪ್ರತಿ ಒಂದು ಕಿಲೋಗೆ 4 ಗ್ರಾಂ ಕಾರ್ಬನ್ ಡೈಜಮ್ ಅಂತೆ ಆ ಪ್ರಮಾಣದಲ್ಲಿ 25 ಕೆಜಿಗೆ 100 ಗ್ರಾಂ ಅಷ್ಟು ಕಾರ್ಬನ್ ಡೈಜಮ್ ಅನ್ನ ಭತ್ತದ ಬೀಜಗಳ ಮೇಲೆ ಕರೆಕ್ಟ್ ಆಗಿ ಎಲ್ಲದಕ್ಕೂ ಕಾರ್ಬನ್ ಡೈಜಮ್ ಅಂತ ಹೇಳ್ತೀವಿ ನಾವು ಈ ಶಿಲೀಂಧ್ರ ನಾಶಕವನ್ನ ಕರೆಕ್ಟ್ ಆಗಿ ಎಲ್ಲಾ ಬೀಜಗಳ ಮೇಲೆ ಲೇಪನವಾಗುವ ಹಾಗೆ ಮಿಶ್ರಣ ಮಾಡಿ ಮತ್ತೆ ಅದನ್ನ 2 ದಿನಗಳ ಕಾಲ ಮೊಳಕೆಗೆ ಇಡ್ಲಿಕ್ಕೆ ಹೇಳ್ತೀವಿ. ಮೊಳಕೆ ಹೊಡೆದ ನಂತರ ಅದನ್ನ ಕೆಸರು ಸಸಿ ಮಡಿಯಲ್ಲಿ ನೀಟಾಗಿ ಎರಕ್ಲಿಕ್ಕೆ ಹೇಳ್ತೀವಿ. ಪ್ರತಿಯೊಂದು ಕರೆಕ್ಟ್ ಆಗಿ ರೇಜರ್ ಬೆಡ್ ಮಾಡಿ ಅದರ ಮೇಲೆ ಕರೆಕ್ಟ್ ಆಗಿ ತೀರಾ ಅತಿ ದಟ್ಟವಾಗಿ ಅಲ್ಲ ತೀರಾ ಅಂಗಲವಾಗಿಯೂ ಅಲ್ಲ, ಒಂದು ಮಧ್ಯಮ ಒಂದು ದಪ್ಪದಲ್ಲಿ ಕಾಲನ್ನು ಹಾಕ್ತೀವಿ. ಒಂದು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ 50-100 ಗ್ರಾಂದಷ್ಟು ಒಂದು ಬೀಜಗಳನ್ನು ಹಾಕ್ಬೇಕಂತ ಹೇಳ್ತೀವಿ ಸರ್. ಹೀಗೆ ಹಾಕೋದ್ರಿಂದ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಸಸಿ ಮಡಿಯಲ್ಲಿ ಬರುವ ಎಲೆಬೆಂಕಿ ರೋಗ ಸಸಿ ಮಡಿಯಲ್ಲಿ ಬರುವಂತದನ್ನ ಹತೋಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮೊದಲನೇ ಒಂದು ಹಂತದಲ್ಲಿ ಇದನ್ನ ಬೀಜೋಪಚಾರ ಮಾಡೋದ್ರಿಂದ ಕೂಡ ನಾವು ರೋಗದ ಹತೋಟಿಯನ್ನ ಮಾಡಬಹುದು ನರ್ಸರಿ ಪದ್ಧತಿಯಲ್ಲಿ. ಇದಲ್ಲದೆ 25-30 ದಿನಗಳ ವಯಸ್ಸಿನ ಪೈರನ್ನ ನಾವು ನಾಟಿ ಮಾಡುವಾಗ ವಾರ ಮುಂಚೆ ಏನಾದ್ರೂ ರೋಗದ ತೀವ್ರತೆ ನೋಡಿಕೊಂಡು ಏನಾದ್ರೂ ಬೆಂಕಿ ರೋಗ ಸ್ಟಾರ್ಟಿಂಗ್ ಅಲ್ಲಿ ಇದೆಯಾ ಅಥವಾ ಬೆಂಕಿ ರೋಗದ ಒಂದು ಲಕ್ಷಣಗಳ ಸಸಿಗಳಲ್ಲಿ ಕಂಡು ಬಂದಿತ್ತಂದ್ರೆ ಅವಾಗಲೂ ಕೂಡ ಸಿಂಪರಣೆ ತಗೊಳ್ಳಿಕ್ಕೆ ಹೇಳ್ತೀವಿ. ಯಾಕಂದ್ರೆ ನಾವು ಸಸಿ ಮಡಿಯಲ್ಲಿ ಕಡಿಮೆ ಪ್ರದೇಶದಲ್ಲಿ ಇರುತ್ತೆ ಸಸಿಗಳು, ಅವಾಗ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅವಧಿಯಲ್ಲಿ ಸಿಂಪರಣೆ ಮಾಡಿ ಆ ರೋಗವನ್ನು ಹತೋಟಿ ಮಾಡಬಹುದು. ಅವಾಗ ನಾವು ಟ್ರೈಸೈಕ್ಲೋಸಲ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ಲಿ ಭತ್ತದ ಬೆಂಕಿ ರೋಗಕ್ಕೆ ಅದು ಒಂದು ಔಷಧಿ ಶಿಲೀಂಧ್ರ ನಾಶಕ ಒಳ್ಳೆ ಚೆನ್ನಾಗಿ ಹತೋಟಿ ಮಾಡುವಂತ ಒಂದು ಶಿಲೀಂಧ್ರ ನಾಶಕವಾಗಿದ್ರಿಂದ ಅದನ್ನ 10 ಲೀಟರ್ ನೀರಿಗೆ 6 ಗ್ರಾಂ ಅಲ್ಲಿ ಮಿಶ್ರಣ ಮಾಡಿ ಏನಾದರೂ ಬೆಂಕಿ ರೋಗ ಕಂಡು ಬಂದಂತ ಪ್ರದೇಶದಲ್ಲಿ ಸಿಂಪರಣೆ ಮಾಡಿದ್ದೆ ಆದ್ರೆ ನಾವು ಅದನ್ನ ಸಸಿ ಮಡಿಯಲ್ಲಿನ ಹತೋಟಿ ಮಾಡಬಹುದು. ನಂತರ ನಾವು ಅದನ್ನ 25-30 ದಿನ ವಯಸ್ಸಿನ ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಗದ್ದೆಯಲ್ಲಿ ಉಪಯೋಗ ಮಾಡ್ಕೋತೀವಿ. ಎಲ್ಲಾ ರೀತಿ ಕರೆಕ್ಟ್ ಆಗಿ ಪಡ್ಲಿಂಗ್ ಮಾಡಿ ಪ್ಲಾಂಟಿಂಗ್ ಮಾಡಿ ನೀಟಾಗಿ ಮನೆ ಹೊಡೆದು ಒಂದು ಸ್ಕ್ವೇರ್ ಮೀಟರ್ ಏರಿಯಾಗೆ ಒಂದು 50 ಹಿಲ್ಸ್ ಬರುವ ಹಾಗೆ ತೀರ ಅತಿ ದಟ್ಟವಾಗಿಯೂ ಅಲ್ಲ ತೀರ ಅತಿ ಜಾಸ್ತಿ ಅಂತಾನು ಕೊಡಂಗಿಲ್ಲ. ಈ ಒಂದು ಸಸಿಗಳ ಸಂಖ್ಯೆ ಕೂಡ ನಾವು ಕಾಪಾಡ್ಕೋಬೇಕಾಗುತ್ತದೆ. ಯಾಕಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಕಳೆಗಳ ನಿಯಂತ್ರಣ ಕೂಡ ಈಗ ಸಸಿಗಳ ಮುಖಾಂತರ ನಾವು ಮಾಡಬೇಕಾಗುತ್ತದೆ. ಹಂಗಾಗಿ ವೈಜ್ಞಾನಿಕವಾಗಿ ಎಷ್ಟು ಅಂತರ ಒಂದು ಸ್ಕ್ವೇರ್ ಮೀಟರ್ ದಲ್ಲಿ ಇರಬೇಕು ನೋಡ್ಕೊಂಡು ಮಿನಿಮಮ್ ಅಂದ್ರೆ ಒಂದು 50 ಸಸಿಗಳನ್ನ ನಾವು ಬೇರೆ ಬೇರೆ ಜಾಗದಲ್ಲಿ ನೆಟ್ಟಿದ್ದೆ ಆದ್ರೆ ಕರೆಕ್ಟ್ ಪ್ರಮಾಣದಲ್ಲಿ ನಾಟಿ ಮಾಡಿದ್ದೆ ಆದ್ರೆ ನಮಗೆ ಗಿಡಗಳ ಸಾಂದ್ರತೆ ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಮಾಡಿದಂಗಾಗತ್ತೆ, ನಿಯಂತ್ರಣ ಕೂಡ ಮಾಡಿದಂಗಾಗತ್ತೆ. ಹೌದು, ಬೆಳೆದ್ಮೇಲೆ ಔಷಧಿ ಸಿಂಪರಣೆ ಅಗತ್ಯತೆ ನೋಡ್ಕೊಂಡು ಮಾಡೋದು. ಜಾಸ್ತಿ ಗಿಡಗಳ ಸಾಂದ್ರತೆ ಆದಾಗ ಬೇರೆ ಬೇರೆ ರೋಗಗಳು ಕೂಡ ಉಲ್ಬಣವಾಗುವಂತ ಚಾನ್ಸ್ ಇರುತ್ತೆ. ಬಹಳಷ್ಟು ತಡವಾಗಿ ಇರುವುದರಿಂದ ಕೂಡ ಕಳೆಗಳ ಬೆಳಿಬಹುದು ಅಥವಾ ಬೇರೆ ಬೇರೆ ಮತ್ತೆ ಗಿಡಗಳ ಸಂಖ್ಯೆ ಜಾಸ್ತಿ ತೊಂದರೆಗಳು ಮಾಡಿದ್ರು ಕೂಡ ಕಳೆಗಳ ಬೆಳೆಯುವಂತ ಚಾನ್ಸ್ ಜಾಸ್ತಿ ಇರ್ತವೆ. ಅದಕ್ಕೆ ರೆಕಮೆಂಡೆಡ್ ಸ್ಪೇಸಿಂಗ್ ಅಲ್ಲಿನ ಮಾಡಿದ್ದೆ ಆದ್ರೆ ಒಂದು ಒಳ್ಳೇದಾಗತ್ತೆ ರೈತರಿಗೆ. ಯಾಕಂದ್ರೆ ಗಿಡಗಳ ಸಂಖ್ಯೆ ಬಹಳಷ್ಟಲ್ಲಿ ತೊಂದರೆ ಹೊಡೆಯೋದಿಲ್ಲ, ಆ ಭಾಗದಲ್ಲಿ ಕಡಿಮೆ pH ಆಡಿರೋದ್ರಿಂದ ಅಲ್ಲಿ ಆಮ್ಲೀಯವಾಗಿ ಇರೋದ್ರಿಂದ ಅಷ್ಟೊಂದು ತೊಂದರೆಗಳು ಬರೋದಲ್ಲ. ಬಹಳ ಅಂದ್ರೆ ಒಂದು ಮ್ಯಾಕ್ಸಿಮಮ್ 10 ತೊಂದರೆಗಳು ಬರ್ತವೆ ಅಷ್ಟೇ, ಇಲ್ಲ ಅಂತ ಹೇಳ್ತೀವಲ್ಲ. ಹಂಗಾಗಿ ನಾವೇ ದಟ್ಟವಾಗಿ ಅಂತರ ಅಂದ್ರೆ 20 cm ಇಂಟು 10 cm ನಮ್ಮ ವೈಜ್ಞಾನಿಕವಾಗಿ ದೇಶ ಮಾಡಿದಂತ ಒಂದು ಸ್ಪೇಸಿಂಗ್ ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣ ಮಾಡ್ಲಿಕ್ಕೆ ಅಂದ್ರೆ ಅಟ್ ಲೀಸ್ಟ್ 40-50 ಇಲ್ ಸರ ಒಂದು ಸ್ಕ್ವೇರ್ ಮೀಟರ್ ಹಾಕೊಳ್ಳೋದು ಒಳ್ಳೆದಾಗತ್ತೆ ಅಂತ ನಮ್ಮ ಅಭಿಪ್ರಾಯ. ಹೌದು, ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತಂತೆ ವಿಚಾರಗಳನ್ನ ತಿಳಿಸಿದ್ರಿ ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನಲ್ಲಿ ಭತ್ತದ ಕೃಷಿ ಹೇಗಿದೆ, ರೈತರ ಆಸಕ್ತಿ ಹೇಗೆ ಸಾಗಿದೆ, ಮತ್ತು ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಭತ್ತದ ಕೃಷಿ ಕುರಿತಂತೆ ಕೈಗೊಂಡಿರುವ ಸಂಶೋಧನೆ ಈ ಬಗ್ಗೆ ಮಾತನಾಡಿದವರು ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಸಸ್ಯ ರೋಗ ಶಾಸ್ತ್ರಜ್ಞರು ಆಗಿರುವ ಡಾಕ್ಟರ್ ಜೆಎನ್ ಹೊಸಗೌಡರ್ ಅವರು. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ರೈತ ಬಂಧವರೇ, ನಾಳೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಮದೆನಾಡು ಬಳಿಯ ಬೆಟ್ಟತ್ತೂರು ಗ್ರಾಮದ ಕಡ್ಯಾದ ದೇವಕಿ ದೇವಿ ಪ್ರಕಾಶ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂವಾಲ್ಗಿ ನ್ಯಾನೋಬಯೋಟಿಕ್ಸ್ ಸಂಸ್ಥೆ ಬೆಂಗಳೂರು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಕಥಾ ಚೌತಿ ಚಂದ್ರ, ವಿದ್ವಾನ್ ಭದ್ರಗಿರಿ ಅಚ್ಯುತದಾಸ ಅವರಿಂದ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಪ್ರಸಕ್ತ ಸಾಲಿನ ವರ್ಷದಲ್ಲಿ ಕಾಫಿ ಬೆಳೆಯುವ ಜಾಸ್ತಿ ಪ್ರದೇಶಗಳಲ್ಲಿ ಜನವರಿ ಹಂಗೆ ಫೆಬ್ರವರಿ ತಿಂಗಳಲ್ಲಿ ಮಳೆಯಾಗ್ತಾ ಇದ್ದರಿಂದ ಒಂದಕ್ಕಿಂತ ಜಾಸ್ತಿ ಬಾರಿ ಕಾಫಿಲಿ ಹೂವಾಗಿ ಬೇರೆ ಬೇರೆ ಗಾತ್ರದ ಕಾಯಿಗಳ ಬೆಳವಣಿಗೆಯಾಗಿಟ್ಟು ಕಳೆದ ಸಾಲನ ಕೊಯ್ಲಿನ ಸಮಯದಲ್ಲಿ ಅಕಾಲಿಕ ಮಳೆಯಿಂದಾಗಿ ಕೊಯ್ದು ತಡ ಆಗಿ ಸಾಕಷ್ಟು ಹಣ್ಣು ಉದುರುದು ಕಂಡು ಬಂದುಟ್ಟು. ಈ ವರ್ಷದ ತೋಟಗಳಲ್ಲಿ ಕಾಯಿ ಕೊರಕ ಕೀಟ ಹುಟ್ಟುವ ಸಾಧ್ಯತೆ ಉಂಟು. ಆದ್ರಿಂದ ಇದರ ಹತೋಟಿ ಮಾಡಿಕೆ ಬೆವರಿಯನ ಬ್ಯಾಸಿಯನ ಕೀಟನಾಶಕ ಸಿಂಪಡಣೆ ಮಾಡಕ್ಕೂ ಇದರ ಬಗ್ಗೆ ಕಾಫಿ ಸಂಶೋಧನಾ ಉಪಸಂಸ್ಥೆ ಚಟ್ಟಳಿಲಿ ಬೆವರಿಯ ಬ್ಯಾಸಿಯನ ಉತ್ಪಾದನೆ ಬಗ್ಗೆ ತರಬೇತಿ ನೀಡಲಾದೆ ತಿಳಿ ಮಡಿಕೇರಿ ಕಾಫಿ ಮಂಡಳಿನ ಉಪನಿರ್ದೇಶಕರು ತಿಳಿಸೋಳು. ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ COVID-19 ಪಾಸಿಟಿವಿಟಿ ಪ್ರಮಾಣ ಶೇಕಡ 2 ಕಮ್ಮಿ ಇದ್ದು ಈ ಹಿನ್ನೆಲೆಯಲ್ಲಿ ವಾರಾಂತ್ಯ ಕರ್ಫ್ಯೂ ಹಿಂದಕ್ಕೆ ಪಡೆಯುವಲ್ಲಿ ಸರ್ಕಾರದ ಆದೇಶ ಬರಲಿದ್ದು ಆ ದಿಸೆಯಲ್ಲಿ ಜಿಲ್ಲಾಧಿಕಾರಿಯು ಅಗತ್ಯ ತೀರ್ಮಾನ ತೆಗೆದುಕೊಳ್ಳುವಂಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಲಹೆ ನೀಡಿದ್ರು. ಅವು ಇಂದು ಜಿಲ್ಲಾ ಪಂಚಾಯಿತಿ ಸಭಾವಾಡಲಿ COVID-19 ನಿಯಂತ್ರಣ ಹಾಗೆ ಲಸಿಕಾ ಅಭಿಯಾನ ಪ್ರಗತಿಗೆ ಸಂಬಂಧಪಟ್ಟಂಗೆ ಮಾಹಿತಿನ ಪಡೆದು ಸಚಿವರು ಮಾತಾಡಿ, ಪಾಸಿಟಿವಿಟಿ ಪ್ರಮಾಣ ಶೇಕಡ 2ಕ್ಕಿಂತ ಕಮ್ಮಿ ಇರದಂದ ವಾರಾಂತ್ಯ ಕರ್ಫ್ಯೂನ ತೆಗೆದು ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಬಿಗಿ ಕ್ರಮನ ವಹಿಸುವಂತಾಕೂತ ಹೇಳ್ದು. ಹಂಗೆ ಶಾಲೆ ಶುರು ಮಾಡುವ ನಿಟ್ಟಿಲಿ ಸರ್ಕಾರದ ಆದೇಶ ಬರಲಿದ್ದು, ಸರ್ಕಾರದ ಆದೇಶನಂಗೆ ಜಿಲ್ಲಾಧಿಕಾರಿಯವು ಶಾಲೆ ಶುರು ಮಾಡುವ ಬಗ್ಗೆ ಸರಿಯಾದ ಕ್ರಮ ತಕೊಳ್ಳುವಂಗೆ ತಿಳಿಸಿದರು. ಹಂಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಮತ್ತೆ ಬೋಪಯ್ಯ ಅವರು ಕೋವಿಡ್ ಆರೈಕೆ ಕೇಂದ್ರಕ್ಕೆ ಜಿಲ್ಲೆನ ಕೆಲವು ವಸತಿ ಶಾಲೆಗಳನ್ನು ಬಳಸಲಾಗುತ್ತು, ಶಾಲೆಗೆ ಶುರು ಆದ್ರಿಂದ ಜಿಲ್ಲೆನ ಬೇರೆ ಬೇರೆ ಸಮುದಾಯ ಭವನಗಳಲ್ಲಿ ಕೋವಿಡ್ ಆರೈಕೆ ಕೇಂದ್ರ ಶುರು ಮಾಡಿಕೆ ಕ್ರಮ ತಕೊಳ್ಳೋಕ್ಕೂ, ಈಗಿರುವ ಕೋವಿಡ್ ಆರೈಕೆ ಕೇಂದ್ರನ ತೆಗೆಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯು ಮಾತಾಡಿ, ಜಿಲ್ಲೆನ 5 ತಾಲೂಕುಗಳಲ್ಲಿ ನಿವೇಶನ ಹಂಚಿಕೆಗೆ ಜಾಗ ಕಾಯ್ದಿರಿಸಲಾಗುತ್ತ ಹೇಳಿದ್ರು. ಮಡಿಕೇರಿ ತಾಲೂಕಲ್ಲಿ ವಾಸ ಇರುವ, ಪಡಿತರ ಚೀಟಿ ಹೊಂದಿರುವ ಪರಿಶಿಷ್ಟ ಪಂಗಡದವು ಇಕೆವೈಸಿ ಮಾಡಿಸಿಕೆ ನ್ಯಾಯಬೆಲೆ ಅಂಗಡಿಗೆ ಹೋತ್ಲೆತಾದರೆ ಮುಂದಿನ ದಿನಗಳಲ್ಲಿ ಪಡಿತರ ಆಹಾರ ವಿತರಣೆ ನಿಲ್ಲುವ ಸಾಧ್ಯತೆ ಉಟ್ಟು ಆದ್ರಿಂದ ಜೀವಮಾಪನ ಮರು ದೃಢೀಕರಣ ಮಾಡಿಸದೇ ಇರುವ ನಾಳೆ ಒಳಗೆ ಆಯಾ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಬೆರಳಚ್ಚಿನ ನೀಡಿ ಇಕೆವೈಸಿ ಮಾಡಿಸುವಂಗೆ ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಕೇರಳದಲ್ಲಿ ನಿಫಾ ವೈರಸ್ ವ್ಯಾಪಕ ಆಗಿ ಹರಡ್ತಾ ಉಂಟು. ಕೊಡಗು ಜಿಲ್ಲೆಯಲ್ಲಿ ಇದುವರೆಗೂ ನಿಫಾ ವೈರಸ್ ಕಂಡು ಬಾತ್ಲೆ, ಆದರೂ ಆರೋಗ್ಯ ಇಲಾಖೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸ್ತಾ ಉಂಟು. ಜ್ವರ, ತಲೆಬೇನೆ, ತಲೆ ಸುತ್ತುದು, ವಾಂತಿ, ಪ್ರಜ್ಞಾಹೀನತೆಗೆ ಒಳಗಾದು, ಅತಿಯಾದ ಜ್ವರ ಮೆದುಳಿಗೆ ವ್ಯಾಪಿಸುವುದು, ಮಾತಲಿ ತೊದಲ್ದು ಇದರ ರೋಗ ಲಕ್ಷಣ. ಯಾವುದೇ ರೀತಿಯ ರೋಗ ಲಕ್ಷಣ ಕಂಡು ಬಂದರೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸೋಕ್ಕೂ, ಈ ರೋಗ ಸೋಂಕಿರುವ ಬಾವಲಿಗಳ ನೇರ ಸಂಪರ್ಕಂದ, ಹಂಗೆ ಬಾವಲಿ ಬಿಸಾಕಿದ ಹಣ್ಣು ತಿಂದು ಅಂದ, ಸೋಂಕಿರುವ ಪ್ರಾಣಿಗಳ ಮಲಮೂತ್ರ ಜೊಳ್ಳು ರಕ್ತಂದ, ಹಂಗೆ ಬಾವಲಿಗೆ ಕಚ್ಚಿದ ಹಣ್ಣನ್ನ ತಿಂದು ಅಂದ ಹರಡುವ ಸಾಧ್ಯತೆ ಉಂಟು. ಸಾರ್ವಜನಿಕರ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಜಾಸ್ತಿ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಸಂಪರ್ಕಿಸಕತ್ತ ಆರೋಗ್ಯ ಇಲಾಖೆ ಪ್ರಕಟಣೆ ತಿಳಿಸಿದಳು. ಕೊಡಗು ಜಿಲ್ಲಾ ಸರ್ವೋದಯ ಸಮಿತಿ ಕಡೆಯಿಂದ ಮಹಾತ್ಮ ಗಾಂಧೀಜಿಯವರ 153ನೇ ಜಯಂತಿನ ಬರುವ ತಿಂಗಳ ತಾರೀಕು 2ರಂದು ಆಚರಿಸಲಾದೆ. ಇದರ ಪ್ರಯುಕ್ತ 8ನೇ ತರಗತಿಯಿಂದ 2ನೇ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ದೇಶಭಕ್ತಿ ಗೀತಗಾಯನ ಪೈಪೋಟಿನ ಏರ್ಪಾಡು ಮಾಡಲು. ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಅಂದೇ ಹೊತ್ತಾರೆ 9 ಗಾಂಧಿ ಪ್ರತಿಮೆಗೆ ಗೌರವಾರ್ಪಣೆ ಸಲ್ಲಿಸಿದ ಮೇಲೆ ಈ ಪೈಪೋಟಿ ನಡೆದಿದೆ. ಆಸಕ್ತಿ ಇರುವ ತಾರೀಕು 25ರ ಒಳಗೆ ಹೆಸರನ್ನು ನೋಂದಾಯಿಸಿಕೊಡಕುತ್ತ ಆಯೋಜಕರು ತಿಳಿಸಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟದ ಕಡೆಯಿಂದ ಭಾಗಮಂಡಲ ಕೆವಿಜಿ ಐಟಿ ಕಾಲೇಜಿನ ಸಭಾಭಾಡಿಯಲ್ಲಿ ನಾಳೆ ಹೊತ್ತಾರೆ 10 ಅರೆಭಾಷೆ ಸಂಸ್ಕೃತಿ ಶಿಬಿರ ನಡೆದಿದೆ. ಈ ಜಂಬರ್ಲಿ ಕುದುಕುಳು ಕಿಶೋರ್, ಲಕ್ಷ್ಮೀನಾರಾಯಣ ಕಜಗದ್ದೇವ್ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗೆ ಭಾಗವಹಿಸುವೆ. ಇದರ ಆಖರಿ ಜಂಬರ ತಾರೀಕು 12 ಮಧ್ಯಾಹ್ನ 2 ನಡೆದಿದೆ. ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಈ ಸಂಸ್ಥೆ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿಕೆ ಉಪಯೋಗಿಸುವ ಲಾಂಚ್ ವಾಹನಗಳಲ್ಲಿ ಒಂದಾದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ಪ್ರತಿರೂಪನ ಕೊಡಗು ಜಿಲ್ಲೆನ ಚೇರಂಗಲ ಗ್ರಾಮದಲ್ಲಿರುವ ಕಾವೇರಿ ಜನ್ಮಭೂಮಿ ಟ್ರಸ್ಟ್ನ ಆವರಣದಲ್ಲಿ ಸ್ಥಾಪನೆ ಮಾಡಲಾಗಿದ್ದು, ತಾರೀಕು 11 ಇದರ ಉದ್ಘಾಟನಾ ಜಂಬರ್ ನಡೆದಿತ್ತೇಳಿ ಕಾವೇರಿ ಜನ್ಮಭೂಮಿ ಟ್ರಸ್ಟ್ನ ವ್ಯವಸ್ಥಾಪನಾ ಟ್ರಸ್ಟಿಯಾದ ಮೊಟ್ಟನಸಿ ರವಿಕುಮಾರ್ ಅವರು ತಿಳಿಸೋಳು. ಈ ಜಂಬರ್ಲಿ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಏನೆಕಲ್ ಗ್ರಾಮದ ಅರೆಭಾಷೆ ಬಂದರು ಇವರ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ತಾರೀಕು 11-13 ಏನೆಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಭಾಡಿಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 53 ಹೊಸ ಕೋವಿಡ್-19 ಪ್ರಕರಣ ಕಂಡುಬಂದಿತು. ಮಡಿಕೇರಿ ತಾಲೂಕಲ್ಲಿ 11, ವಿರಾಜಪೇಟೆ ತಾಲೂಕಲ್ಲಿ 26, ಸೋಮರಪೇಟೆ ತಾಲೂಕಲ್ಲಿ 16. ಜಿಲ್ಲೆಯಲ್ಲಾದ ಒಟ್ಟು ಪ್ರಕರಣಗಳ ಸಂಖ್ಯೆ 34,107. ಕಳೆದ 24 ವಾಸಿಯಾದವರ ಸಂಖ್ಯೆ 42. ಜಿಲ್ಲೆಯಲ್ಲಿರುವ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 69. ಇಂದಿನ ಪಾಸಿಟಿವಿಟಿ ರೇಟ್ 1.13% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತುಗಳು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022-671919.

ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಪಡೆಯಲ್ಲಿ ಕೋವಿಡ್ 19 ಪುರ್ತಕೊಂಡ ವಿಚಾರ ಪಿಂಜ ಕೋವಿಡ್ ಚೂದುಮದ್ ಅಭಿಯಾನ ಮಾಹಿತಿನ ಪಡೆದು ನಡೆದಿನ ಸಭೆಯಲ್ಲಿ ಅವು ತಕ್ಕ ಬಂದದ್ದು. ಶಾಸಕಗಳನ್ನ ಕೆಜಿ ಬೋಪಯ್ಯ ಪಿಂಜ ಅಪ್ಪಚುರಂಜನ್ ತಕ್ಕ ಬರೆಯಂಚಿ ವಾರತ್ರ ಆಕೇರಿಯಲ್ಲಿ ಉಳ್ಳನಂತ ಕರ್ಫ್ಯೂ ನಡಪಂಚಿ ಗಡಿ ಭಾಗದ ಚೆಕ್ ಪೋಸ್ಟ್ಗೆ ಕಡಪತ್ರ ಕ್ರಮ ತಗೊಂಡು ಸಭೆಯಲ್ಲಿ ಎಣಿಸಿ ಜಿಲ್ಲೆಯಲ್ಲಿ ಕೇರಳತ್ರ ನಿಫಾ ವೈರಸ್ಗೆ ಸಂಬಂಧಪಟ್ಟ ಏದೇ ಲಕ್ಷಣ ಇಕ್ಕ ಕಣೆ ದಾಡಲ್ಲಿಯೂ ಕಂಡು ಬಂತಲೆ ಆಚೆಂಗೆ ಸರ್ಕಾರತ್ರ ಆದೇಶ ಪೋಲೆ ಜಿಲ್ಲೆರ ಹದ್ದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಯ ಕಟ್ಟುನಿಟ್ಟನ ಕ್ರಮ ಎಡತೋಕ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿದ್ದೆ. ಕೊಡಗಲ್ಲಿ ಇಂದ ಕಣೆ 80% ಜನಕ್ಕೆ ಕೋವಿಡ್ ನಿರೋಧಕ ಚೂದುಮದ್ದು ಕೊಡ್ತಿದ್ದೈತೆ. ಕೇರಳತ್ರ ಕೋವಿಡ್ ರೆಕೂಟಕ್ಕೆ ನಿಫಾ ವೈರಸ್ ಹಾವಳಿಯು ಶುರುವಾನಂಗೈತೆ. ಅನವಶ್ಯಕ ಐತೆ ಕೇರಳಕ್ಕೆ ಪೋಯ್ತು ಬೊಪ್ಪಂಗಳ ವಿರುದ್ದ ಒತ್ತ ಕ್ರಮ ಎಡತವಂದು ಜಿಲ್ಲಾಧಿಕಾರಿ ಎಚ್ಚರಿಕೆ ಕೊಡ್ತಿದ್ದೆ. ಮಹಾತ್ಮ ಗಾಂಧಿರ ನೂವಿಟ 53ನೇ ಪುಟ್ಟನ ನಡೆದೋಕಾಯಿತು. ಕೊಡಗು ಜಿಲ್ಲಾ ಸರ್ವೋದಯ ಸಮಿತಿ ಅಧೀನದಲ್ಲಿ 8ನೇ ಕ್ಲಾಸಿಂಜ ಪಿಯುಸಿ ಕೆತ್ತಂದ್ರ ಮಕ್ಕಕ್ಕೆ ಪಿಂಜ ಸಾರ್ವಜನಿಕ ದೇಶಭಕ್ತಿ ಪಾಡುವ ಪೈಪೋಟಿ